ನೀ ಚೆನ್ನಾಗಿ ಆಡ್ತಿದ್ದೆ ಅಲ್ವಾ, ಅದಕ್ಕೆ ದೇವ್ರ ದೀಪ ಹಚ್ಬಿಟ್ಟು ಬಂದೆ. ಒಳ್ಳೆ ಚೆನ್ನಾಗಿ ಕೇಳ್ತಾ ಇತ್ತು ಪದ ಕಿವಿಗೆ. ಈಗ ಏನಪ್ಪ ಚಂದ್ರಣ್ಣ, ಒಟ್ಟಿನಲ್ಲಿ ಚೆನ್ನಾಗಿ ವನಮಹೋತ್ಸವ ಮಾಡ್ದೆ ನೀನು. ಓಕಯ್ಯ, ನಾನು ಪ್ಯಾಟೆ ದಿಕ್ಕ ಹೋಗಿದ್ನಲ್ಲ ಹಂಗೆ ಬತ್ತ ಏಡ್ಗಿಡುವ ಅದೇ ನರ್ಸರಿ ಅಂತಾರಲ್ಲಪ್ಪ, ಅಲ್ಗೂ ಆ ದಿಕ್ಕನಾಗೆ ಬತ್ತಿದ್ದಿ. ಕೈಗೆ ಹೋಗಿದ್ ಎರಡ್ ಗಿಡವ ತಕ್ಕೊಂಡು ನಮ್ ಈ ಕಾಳನ್ ಜಮೀನ್ ಇಲ್ವಪ್ಪ, ಅಲ್ಲಿ ನೆಟ್ಟಿವ್ನಿ ನಾನು. ಈಗ ಚಂದ್ರಣ್ಣ ಈಗ ಕಾಳನ್ ಜಮೀನ್ ಯಾಕೆ ಇವನು ಹೋಗಿದ್ದ ಅಲ್ಲಿ ನೆಟ್ಟ? ನೀವ್ ಕೊಟ್ಟನು ಕೇಳು ಸುಬ್ಬಣ್ಣವಾಸಿ, ಈ ಚಂದ್ರಣ್ಣ ಈಗ ಊರ್ಗ ವನಮಹೋತ್ಸವಕ್ಕಂತ ಬಂದಲ್ಲ, ಇಲ್ಲೇ ಅವ್ನ್ ಪ್ಲಾನ್ ಮಾಡ್ಕೊಬಿಟ್ಟವ್ನ. ಇವಾಗ ಕಾಳಣ್ಣನ ಜಮೀನ್ ತಕ್ಕ ಹೋದ್ನ ಅಲ್ಲ, ಅವನು ವಸಿ ಮಾಡ್ತಾವ್ನ, ಇನ್ನು ಉಳ್ದದ್ನೆಲ್ಲ ಬೇಜಲ್ ಬಿಟ್ಟವ್ನ ಹಂಗೆ. ಈಗ ಅಲ್ಲಿಗೆ ಕಣ್ಣ ಕಂಡವ್ನ ಇವನು. ತಕೊಂಡ್ಬಿಟ್ಟು ನಾನೇ ಮಾಡ್ಕೊಂಡು ಇಲ್ಲೇ ಟಿಕಾಣಿ ಉಡವಂತ ಅವನೇ ನಮ್ಮೂರ್ನಾಗ. ರಾಜಣ್ಣ ಪರದೇಶ ಅನ್ಕೊಂಡ್ಬಿಟ್ಟಿ, ಪರದೇಶ ಒಂದವ್ರು ಯಾರು ನೀನೀಗ ನಮ್ಮೂರ್ನಲ್ಲ. ಈಗ ನೀನ್ ನಮ್ಮೂರ್ಲಿಂದ ನೀನು ಸಟಗ್ ಮಾತಾಡು ಅಂದ್ರೆ ಸುಮಾರಾಗೆ ಮಾತಾಡ್ತಿದ್ದೆ ಕಣ. ಅಲ್ಲ ಕಣಪ್ಪ, ಇದೇನಿದು ನೀನು ಮೊದಲನೇ ದಿನವೇ ಇಲ್ಲಿ ಬಂದ್ ಕೂತ್ಕೊಂಡ ಹಿಂಗೆ ಶುರು ಹಚ್ಕೊಂಡಿದ್ಯಲ್ಲ. ನಾನು ಗಿರಾಕಿ ಅಂದ್ರೆ ಗುಜರಿನ ಅಂತ್ಯ ಅಂತಾನೆ ಅವನು. ಟಿಕಾಣಿ ಮೂಡಕ್ಕೆ ನಾನು ಹಿಂಗಂತಾನೆ ಚಂದ್ರಣ್ಣ, ಈ ಊರಲ್ಲಿ ಇರ್ಬೇಕು ಬೇಡವೋ ಹೆಂಗೆ ಹೇಳ ನೀನು? ಹೆಂಗೆ ನೋಡ್ ನಿಂಗೆ ಎದುರಿಸ್ತಾ ಇರೋದ ನೋಡು ಕಮಲಕ್ಕ. ಇವ್ರಿಬ್ರು ಸೇರ್ಕೊಂಡು ಆ ಕಡೆಯಿಂದ ಸುಬ್ಬಣ್ಣ ದುಬ್ಬಿಸ್ತಾನೆ, ಈ ಕಡೆಯಿಂದ ರಾಜಣ್ಣ ದುಬ್ಬಿಸ್ತಾನೆ. ಮಾತಾಡ್ತಿದ್ರೆ ಕಮಲಕ್ಕನ ದುಬ್ಬಿಸ್ತಾಳ. ಸಂಕ್ರಣ ಇರ್ಬೇಕಾಗಿತ್ತು ನಿನಗೆ. ಸಂಕ್ರಣ್ಣೆ ಹೋಗ್ವಾಗ ಹೇಳ್ಬಿಟ್ಟು ಹೋದ ನಂಗೆ ಸರಾಗಿರಪ್ಪ ಅಂತ. ನಾನು ಸಾಮಾನ್ಯ ಅಲ್ಲ ಕಂಡ್ಬಿಡು ಸುಬ್ಬಣ್ಣ, ಕಾಳನ್ ಜಮೀನ್ ಆಗಿ ಎರಡ್ ಗಿಡ ನೆಟ್ಟಿ ಅಂತಂದಿ. ಹಂಗೆ ಈ ಊರ್ನಾಗೆ ಟಿಕಾಣೆ ಊಡಕ್ ಬಂದವನೇ ಅಂತ ಅನ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ನಾನು ಈ ಊರಲ್ಲೇ ಹುಟ್ಟಿ ಬೆಳೆದಿರಮ್ಮ. ಎರಡಿನ ಎಲ್ಲಿ ಹೋಗಿದ್ದೆ ಮತ್ತೆ? ಅಲ್ಲಕ್ಕಯ್ಯ ನಮ್ಗೂ ಕೆಲ್ಸಗಳಿರ್ತದೆ ಅಲ್ವಪ್ಪ. ನಿನಗಾದ್ರೆ ನೀನು ಕಾಯಮಾಗಿ ಊರಲ್ಲೇ ಇರ್ತಿದ್ದೆ ಕಪ್ಪ, ಸ್ವಂತ ಜಮೀನ್ ಅದೇ. ಸುಬ್ಬಣ್ಣ ಇವನೂರೇ ಅಂತೆ, ಇವನೂರ್ಲೆ ಇವ್ನ ಟಿಕಾಣಿ ಉಡ್ತಾನೆ ಅಂದ್ರೆ ಏನಪ್ಪ ತಪ್ಪು ಅದ್ರಲ್ಲಿ? ಹಂಗಲ್ಲ ಕಣ್ಣಣ್ಣ, ಈಗ ಟಿಕಾಣಿ ಉಡೋದು ಅಂದ್ರೆ ಬೇರೆ ಊರಿಂದ ಬಂದು ಅಲ್ಲಿ ಉಳ್ಕೊಳ್ಳೋದು ಅಂತ. ಬೇರೆ ಊರ್ಲಿ ತಾನೆ ಇದ್ದವನು ಅಂದ್ರೆ ಇವನ್ ಪ್ರಕಾರ ಏನ್ ಗೊತ್ತಾ, ಇದ್ ನನ್ನ ಊರು ನನ್ ಜಾಗ, ಅದೇಂಗ್ ಬೇರೆ ನನ್ನೂರ್ನ. ನಾನು ಕಾಳನ್ ಮನೇಲಿ ಉಳ್ಕೊಳ್ತೀನಿ ಅಂದದಕ್ಕೆ ಈ ಪಾಟಿ ಕ್ವಾಪ ಇವನ್. ಏನೇನಾದ್ರೂ ಇವ್ರ ಮನೇಲೇ ಉಳ್ಕೊಳ್ತೀನಿ ಅನ್ಬಿಟ್ಟು ಇನ್ನಂಗ ಆಡ್ತಿದ್ದೇ. ಹಂಗೇನಲ್ಲ ರಾಜಣ್ಣ, ರಾಜಣ್ಣ ಹಂಗೇನೆಲ್ಲ ಇದು ಒಂಥರ ಸಂತೋಷ ಪಡ್ಬೇಕಾದ ವಿಷಯನೇ. ಈಗ ಹೆಂಗೂ ಜಮೀನು ಬೀಳ್ಬಿದ್ದಿತ್ತು, ನೀನೊಂದು ಆಸರಿಯಾಗಿ ಬಂದಿದ್ಯಾ, ಎರಡು ಗಿಡ ನರ್ಸರಿ ಅಂತಂದು ನೆಟ್ಟಿದ್ಯಾ, ಭಾರಿ ಒಳ್ಳೆ ಕೆಲಸನೇ ಆಯಿತು. ಈಗ ಕಮಲಕ್ಕ, ಮೊನ್ನೆ ಒಬ್ರು ಹೇಳ್ತಾ ಇದ್ರು ಈ ವನಮಹೋತ್ಸವ ಅಂತ ಸಾಕಷ್ಟು ಹೊಸ ಸಸಿಗಳನ್ನು ಎಲ್ಲ ಜಾಗದಲ್ಲೂ ನೆಟ್ಟವ್ರೆ, ಆದರೆ ಇದು ನಿರ್ವಹಣೆ ಮಾಡೋರು ಹೆಂಗೆ ಅಂತ ಕೆಲವರು ಹೇಳ್ತಾ ಇದ್ರು. ಈಗೇನೋ ಮಳೆಗಾಲ ಬರ್ತದೆ, ಹಸಿ ಮಳೆ ನೀರು ಬೀಳ್ತದೆ, ಗಿಡನೂ ಹಸಿ ಬಲ್ತ್ಕೊಂಡು ಹೋಯ್ತದೆ. ಆದರೂ ಈಗ ತಜ್ಞರು ಹೇಳೋ ಪ್ರಕಾರ ಒಂದು ಎರಡು ಮೂರು ವರ್ಷ ಚೆನ್ನಾಗಿ ಕಾಪಾಡಬೇಕು ಅಂತ. ಈ ಥರ ವಿಚಾರ ಇರುವಾಗ ನಮ್ಮ ಚಂದ್ರಣ್ಣ ಬಂದು ಈ ಊರಲ್ಲೇ ಉಳ್ಕೊಂಡು ಟಿಕಾಣಿ ಎಲ್ಲ ಕಣಪ್ಪ ಉಳ್ಕೊಂಡು ಈ ಊರಲ್ಲೇ ಉಳ್ಕೊಂಡು ಅವನಿಗೆ ನೆಟ್ಟಿರೋ ಗಿಡಗಳನ್ನು ಹಸಿ ಇದೆಲ್ಲ ನೋಡ್ಕೋತೀನಿ, ಬೆಳೆಯೋಂಗ್ ಮಾಡ್ತೀನಿ ಅಂದ್ರೆ ನಾವ್ ಯಾಕೆ ಬೇಡ ಅನ್ನವ? ಅಲ್ಲ ಕಣ್ ಸುಬ್ಬಣ್ಣ, ಸರಿ ಉತ್ಸವದಲ್ಲಿ ಈ ಗಿಡಗಳನ್ನ ಯಾಕೆ ನೆಡ್ಬೇಕು, ಮರಗಳು ನೆಡಕ್ ಆಗದ? ಓ ಮರ ನೆಡ್ಬೇಕಾಗಿತ್ತು. ನೀನು ಎಷ್ಟು ಗಿಡ ನೆಟ್ಟಿಯಪ್ಪ? ಏಡು ಏಡು ಮರ ಆಗಿದ್ರೆ ಎಷ್ಟು ನೆಡ್ತಿದ್ದೆ? ಬಿಡು ತಗೊಂಡ್ಬಾ, ಸುಮ್ನೆ ಹೇಳ್ದಿ. ಯಾಕೆಂದ್ರೆ ಈ ಭಾಷಣ ಮಾಡ್ತಿದ್ರು ಕಪ್ಪ ಈಗ ಮಹೋತ್ಸವದಲ್ಲಿ. ಸುಬ್ಬಣ್ಣ ಬಸಿಯ ಕಮಲಕ್ಕ, ಇವನ್ ಬಗ್ಗೆ ಅಲ್ಲಿ ಅವತ್ತು ಚೇರ್ಮನ್ ಮಾತಾಡ್ತಾ ಇದ್ರು. ಆ ಹಸಿರು ಶರ್ಟ್ ಹಾಕೊಂಡು ಕೆಲಸ ಮಾಡ್ತಾನಲ್ಲ ಅವ್ನ್ ಯಾರೋ ಕಾಣೆ, ಭಾರಿ ಪ್ರಶ್ನೆಗಳು ಕೇಳ್ತಾನೆ ವಸಿ. ಅವನ್ ಯಾರೋ ಡೌಟೇಸ ಇರ್ಬೇಕು ಅಂತಿದ್ರು, ಅವನ್ಗೆ ಅನುಮಾನಗಳು ವಸಿ ಜಾಸ್ತಿ ಇರಂಗದೆ ಅಂತ. ನಿಮ್ಗೆ ಡೌಟ್ ಅಪ್ಪ ಹಂಗಲ್ಲ, ಪ್ರಶ್ನೆಗಳು ಪ್ರಶ್ನೆ ಜಾಸ್ತಿ ಅಂತ. ಈ ಮರ ನೆಡೋದು ಒಂದ್ ಕೂಡ್ಲೆ ಒಂದು ವಿಷಯ ನೆಪ್ಪ ಆಯ್ತು ನೋಡು. ಈ ಅದ್ಯಾವ್ದೋ ಇದ್ರನ್ನ ಕೊಟ್ಟಿದ್ರು ಕಣಪ್ಪ ಪೇಪರ್ನಾಗೆ ಓದ್ತಾ ಇದ್ದೆ. ನಮ್ ದೇಶದಲ್ಲಿ ರೋಡ್ ಮಾಡ್ಬೇಕು ಅನ್ಬಿಟ್ರಿ ಎಲ್ಲ ಆಚೋರ್ ಈಚೋರ್ ಎಲ್ಲ ಗಿಡಗಳನ್ನೆಲ್ಲ ಕಡ್ದಾಕ್ಬಿಡೋದು, ಹೊಚ್ಚೋರ್ ಕೆಲನ್ ಕತ್ತರಿಸಿಟ್ಬಿಡೋದು, ಹಿಂಗೆಲ್ಲ ಮಾಡ್ತಾರಲ್ಲ. ಆ ದೇಶಗಳಲ್ಲಿ ಎಷ್ಟು ಆ ಮರಗಳನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ಸುಬ್ಬಣ್ಣ, ಅದಕ್ಕೆ ಈಗಿನ ಅದೇನೆಲ್ಲ ತಾಂತ್ರಿಕತೆ ಅಂತಾರಲ್ಲಪ್ಪ ಟೆಕ್ನಾಲಜಿಗಳು, ಅದನ್ನ ಬಳಸ್ಕೊಬಿಟ್ಟು ಇಡೀ ಮರನೇ ಎತ್ಕೊಳ್ಳೋದು ಮೇಕೆ ಮಣ್ ಸಮೇತ ಕಣಕ್ಕ ಅಮ್ಲಕ್ಕ ಅಲ್ಲಿನ ಮಣ್ ಸಮೇತ ಗುಪೆ ಮಾಡ್ಕೊಂಡು ಎತ್ಕೊಳ್ಳೋದು ಮರನ. ಆ ಮರ ಅದಕ್ಕೆ ಮರಕ್ ಒಂಚೂರು ನೋವಾಗಕ್ಕಿಲ್ಲ, ಒಂಚೂರು ತಾಗಕ್ಕಿಲ್ಲ, ಹಂಗೆ ಅಷ್ಟು ಜೋಪಾನವಾಗಿ ಎತ್ಕೋತಾರೆ. ಎತ್ಕೋಬಿಟ್ಟು ಅಲ್ಲಿ ಏನೋ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊತಾರೆ, ಅದನ್ನ ಇನ್ನೆಲ್ಲೋ ಒಂದ್ ಕಡೆ ತಕೊಂಡೋಗ ಅದನ್ನ ಹೇಳ್ತಾರೆ. ಇಲ್ಲ ಮಾಡ್ತಾರೆ, ಇಲ್ಲ ಅದು ನಾನು ಹೇಳದ್ನಲ್ಲ, ನಾನು ಅದಕ್ಕೆ ಹೇಳಿದ್ದು ಎಷ್ಟು ಮರ ಎತ್ಕೊಂಡಿಯೆ ಅಂತ. ಮರನೂ ಆತರ ಮಾಡಿರುವಂತ ಸಾಕಷ್ಟು ಉದಾಹರಣೆಗಳಿವೆ. ಅದನ್ನ ತಂದು ಆ ಮರದ ವಿಸ್ತೀರ್ಣ ಏನಿರುತ್ತೆ, ಆ ಬೇರಿನ ವಲಯ ಏನಿರುತ್ತೆ, ಅದು ಆ ಕಾಂಡದಿಂದ ಒಂದು 4-5 feet ತನಕ ವ್ಯಾಪಿಸಿರುತ್ತೆ. ಆ ಅಷ್ಟೂನ ಮಣ್ಣಿನ ತೆಗೆದು ನೋಡಪ್ಪ, ಒಂದು ಲಾರಿ ಲೋಡ್ಗೆ ಒಂದ್ ಗಿಡ ನಿಲ್ಲಿಸ್ಕೊಂಡ್ ಬರ್ಬೋದು. ಅದನ್ನ ಎಷ್ಟು ನಾವು ಒಂದು ಜೀವ ಇರೋ ಬೇರೆ ಒಂದು ಶರೀರ ಯಾವ್ದೋ ಒಂದು ಬಾಡಿ ನಾವು ತಗೊಳ್ತೀವಿ, ಹೆಂಗೆ ನಾವು ಸಾಗಾಣಿಕೆ ಮಾಡ್ತೀವೋ ಅಷ್ಟೇ ಅವರು ಜಾಗೃತಿ. ಅದೇನೋ ಜೀರೋ ಟ್ರಾಫಿಕ್ ನಾಗಿ ಅಂಗಾಂಗಗಳನ್ನೆಲ್ಲ ತಕೊಂಡೋಯ್ತಾರಲ್ಲಪ್ಪ, ಅದು ಅದು ಆರ್ಟು ಅಂತಾರಲ್ಲಪ್ಪ, ಅದನ್ನೇ ತಕೊಂಡೋಗ್ತಾರೆ ಮೈಸೂರಿಂದ ಬೆಂಗಳೂರಿಗೆ, ಮದ್ರಾಸು, ಚೆನ್ನೈ. ಹೂಕಪ್ಪ ಹೂಕಪ್ಪ, ನಾನು ಈಗ ಮರ ನೆಡಬೇಕು. ಈಗ ಸುಬ್ಬಣ್ಣ ನಾನು ಏನ್ ಹೇಳಿ ಕೊರ್ಟಿ ಅಂತಂದ್ರೆ, ಅದೇ ಗಿಡ ನೆಡೋದು ಮರ ನೆಡೋದು ಅಂತ ಭಾಷಣ ಮಾಡ್ತಾ ಇದ್ರು. ಗಿಡ ನೆಡೋದು ಅದನ್ನ ಮರವಾಗಿ ಬೆಳೆಸೋದು ಬೆಳೆಸೋದು, ಅದು ಅವ್ರಿಗೆ ಗೊತ್ತಿಲ್ವಲ್ಲಪ್ಪ. ಭಾಷಣ ಮಾಡ್ತಾವ್ರೆ ಎಲ್ಲರೂ ಮನೆಗೆ ಒಂದೊಂದು ಗಿಡ ನೆಡಬೇಕು ಅನ್ನೋದ್ರ ಬಂದು ಮರ ನೆಡಬೇಕು ಅಂತವ್ರೆ ಕೇಳ್ಬಿಟ್ಟು, ಮೊದ್ಲೇ ಹೇಳ್ದಲ್ಲಪ್ಪ ಡೌಟೇಶ ಅಂತ ನಾನು ಪ್ರಶ್ನೆಯ ಕೇಳ್ಬಿಟ್ಟು, ಅಲಕಬುದ್ದಿ ಗಿಡ ನೆಡೋದು ಮರ ನೆಟ್ಟಾರ ಅಂತ ಎಲ್ಲ ಗಾಬರಿ ಆಗ್ಬಿಟ್ರು. ಆಮೇಲಿಂದ ನೀ ಡೌಟೇಶ ಅಂದಲ್ಲಪ್ಪ, ನಾ ಕೇಳಿ ಸರಿಯೋ ತಪ್ಪು? ಈಗ ಇವ್ನ್ಗೆ ಗಿಡ ನೆಡಿ ಅಂದಿರು ಡೌಟ್ ಬಂದಿರೋದು, ಗಿಡ ನೆಡ್ಬೇಕೋ ಸಸಿ ನೆಡ್ಬೇಕೋ ಅಂತ ಕೇಳಿರೋ. ಹಂಗಲ್ಲ, ಯಾವ ಗಿಡ ಸಸಿ ನೆಡಿ ಅಂತ ಅಂದಿದ್ರು ಅವರು, ಸಸಿ ನೆಡ್ಬೇಕು ಬೀಜ ಹಾಕ್ಬೇಕು ಅಂತ ಕೇಳಿದ್ರು. ಲಕ್ಕಯ್ಯ ಬಿಡು, ನನ್ನ ದಡ್ಡ ಮಾಡ್ಬಿಟ್ಟೆ ಕಣ, ನೀನು ದಡ್ಡಿ ಹಾಕಿ ನೀನು ಬಾರಿ ಪ್ರಚಂಡ, ನೀನು ಬುದ್ಧಿವಂತ. ಈಗ ಹಾಡು ಬೇರೆ ಹೇಳ್ತೀಯ, ಹಂಗಾಗಿ ಚೆನ್ನಾಗಿ ಹೇಳ್ತಾನೆ ಕಸುಬಣ್ಣ, ಕೇಳಿಸ್ಕೊಂಡಲ್ಲ ತುಂಬಾ ಚೆನ್ನಾಗಿ ಆಡ್ತಾನೆ ಬಿಡು ಚಂದ್ರಣ್ಣ. ಹಂಗೆ ಒಂದ್ ಪಾದವಾತಿ ಹಾಕ್ತು ಹಂಗೆ ಜವರಣ್ಣಿದ್ದ ಅಮ್ಮ ಏಕ್ ತಾರಿಯ ಹಿಡ್ಕಂಡ್ ಕುಂತ್ಕೊಂಡ್ಬಿಟ್ರೆ ಬೆಳಗ ನಾ ಆಡನು ನಾಮು ಈ ಸಳಿಲಿ ಕಂಬಳಿಯ ಓದ್ಕೊಂಡು ಮಾರೆ ತುಂಬಾ ಎರಡ್ ಕಣ್ಣ ಮಿಟಕಿಸ್ತಾ ಕೇಳ್ತಾ ಕುಂತ್ಕೊಳ್ಳ ಮುಕ್ಕಪ್ಪ, ಏನ್ ಆಡನು ಆಡನು ಆಡನು, ಅದ್ ಯಾವ್ಯಾವೋ ಆಡನು ಕಪ್ಪ. ನನಗೆ ಕೇಳ್ತಾ ಇದ್ರಿ, ಇದೇನಪ್ಪ ಎಲ್ಲಿಂದ ಬಂದದ್ದು ಇವ್ನಿಗೆ ಆಡು, ಇದೆಲ್ಲ ಯಾರು ಹೇಳ್ಕೊಟ್ರು ಇವನಿಗೆ ಅನ್ಕೊಂಡು. ಆಮೇಲೆ ಗೊತ್ತಾಯ್ತು ಕಯ, ಅವ್ರಿಗೊಬ್ಬ ಗುರು, ಅವ್ರ ಹತ್ರ ಕುಂತ್ಕೊಂಡು ಕುಂತ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಈ ಪಾಠ ಹಾಡನ್ನ ಆಡ್ತಾನೆ ನಮ್ಮ ಜಾಬರಣ್ಣ. ಈಗ ನೀನು ಯಾವುದೇ ಡೌಟ್ ಇಲ್ಲದೆ ಹಾಡೆಲ್ಲ ಕಲ್ತ್ಕೊಂಡಿದೆಯಲ್ಲ, ಅದೇ ಆಶ್ಚರ್ಯ. ಈಗ ಕಮಲಕ್ಕನ ಜಗಲಿ ಮೇಲೆ ಪೂರಿಸ್ಬಿಟ್ಟು ಇಲ್ಲಿ ಕುಂತಿರಪ್ಪ ಬಂದೆ ಒಂದ್ ನಿಮಿಷ ಅನ್ಬಿಟ್ಟು ಹೋಗಿದ್ದೆ. ಕಮಲಕ್ಕನ ಜಗಲಿ ಮೇಲೆ ಕುಂತ್ಕೊಂಡೆ ಇಲ್ವೋ, ವಾತಾವರಣ ನೋಡ್ದ, ಎಲ್ಲೆಲ್ಲೋ ಹಸಿರು, ಹಕ್ಕಿ ಪಕ್ಷಿಗಳು ಕಿಚಿಪಿಚಿ ಅಂತ ಇದ್ದು, ಹಂಗೆ ಶುರು ಹಚ್ಕೊಂಡ ಹಾಡ್ನ ಬರೋ ಅಷ್ಟೊತ್ತಿಗೆ ಆಡ್ತಾ ಇದ್ದ. ಅಂತೂ ಒಬ್ಬ ಹಾಡ್ಗಾರ ನಮ್ಮ ಹಳ್ಳಿಗೆ ಬಂದಂಗ ಆಯ್ತು. ನಮ್ಮ ಹಳ್ಳಿಗೆ ಆಯ್ತು ಬಿಡೋಣಪ್ಪ, ಈಗ ಒಬ್ಬ ಹಾಡ್ಗಾರ ಅವನ ಹಳ್ಳಿಗೆ ಬಂದವನೇ, ವಾಪಸ್ ಬಂದಲ್ಲ ಅದೇ ಸಾಕು. ಈಗ ಮರಳಿ ಗೂಡಿಗೆ ಅಂತಾರಲ್ಲ ಹಂಗೆ. ನಮ್ ಮಲ್ಲಕ್ನು ನಮ್ ಸಿದ್ದಕ್ನು ಸೇರ್ಕೊಂಡು ಆಡ್ತಿದ್ರು. ಹೂವ ಕುಯ್ಯಮ್ಮ ಬನ್ನಿ, ಮೊಗ ಕುಯ್ಯಮ್ಮ ಬನ್ನಿ, ಮಲ್ಲಿಗೆ ವನದಲ್ಲಿ ಸ್ವಾಮಿ ಒರು ಗೌರೆ ನೋಡಿ ಕುಯ್ಯಮ್ಮ ಬನ್ನಿ, ಸೋವ ಕುಯ್ಯಮ್ಮ ಬನ್ನಿ. ಸಿದ್ದಕ್ಕಿದ್ದಳ ಸುಬ್ಬಣ್ಣ, ಸಿದ್ದಕ್ಕನ್ ಪ್ರಶ್ನೆ ಇರ್ಲಿ, ನೀನು ಬರೀ ಹಿಂಗೆ ಹೂವ ಕುಯ್ಯೋಣ ಬನ್ನಿ ಅಂತ ಆಡಿದ್ರೆ ಪ್ರಯೋಜನ ಇಲ್ಲ, ಈಗೇನೋ ಒಪ್ಕೊಂಡು ಬಂದಿದ್ಯಾ ಕಾಳನ ಜಮೀನ ಏನೋ ಮಾಡ್ತೀಯಾ ಅಂತ. ಹಸಿ ಮಳೆ ಬತ್ತದೆ, ಹಸಿ ಬೆಳೆನು ತೆಗಿಬೇಕು, ಆಮೇಲೆ ಕುಯ್ಯೋದು ಬರೋದು ಎಲ್ಲ ಕೆಲಸಗಳು. ಅಲ್ಲ ಕಣ್ಣ ಸುಬ್ಬಣ್ಣ, ನಾನು ಯಾಕೆ ಹೂವ ಅಂತಂದಿ ಅಂದ್ರೆ, ಈ ಗಿಡ ಸಸ್ಯ ಅದೇ ಸಸಿ ಅದೆಲ್ಲ ಹೇಳ್ತಿದ್ನಲ್ಲ ನಮ್ ರಾಜಣ್ಣ, ಅದಕ್ಕೆ ಹೂವ ನೆನಪು ಬಂತು. ಹೂವನ್ನ ಆಡದಿ, ಈಗ ಹೂವಿನ ಗಿಡ ಹಾಕು, ಅವಾಗ ಆ ಗಿಡದ ಹತ್ರ ಆದ್ರೂ ಹಾಡ್ ಹೇಳ್ಬೋದು. ಅಲ್ಲ ನಾನು ನೆಡ್ತೀನಿ, ಅದ್ ಬೆಳೆದು ಹೂವ ಕಚ್ಚದ ಮೇಲೆ ನೀನ್ ಬಂದ್ ಕಿತ್ಕೊಂಡು ಹೋಗು. ಅವಾಗ ನೀನು ಹಿಂಗೆ ಕರಿ, ರಾಜಣ್ಣ ಬನ್ನಿ, ಸುಬ್ಬಣ್ಣ ಬನ್ನಿ, ನಾವು ಕುಯ್ಯಣ್ಣ ಬನ್ನಿ. ಇದಾಗ ನಮ್ ರಾಜಣ್ಣ ಸುಮ್ಮನ್ ಮೌನ್ ಕುಂತ್ಕೊಂಡು ಕೇಳ. ಈಗ ನೀನು ಕಾಳನ್ ಜಮೀನ್ಲಿ ಏನಾರು ಬೆಳೆದಿಯೋ, ಇಲ್ಲ ಶಂಕರಣ್ಣ ಕಟ್ಟೆಗೆ ಹೋ ಬೆಳಿತೀನಿ ಅನ್ಬಿಟ್ಟು ಓಡಾಡ್ಕೊಂಡು ಇದೀಯೋ ಅದನ್ನ ಹೇಳು ಮೊದಲು. ನಾ ಮೈಗಳ್ಳ ಅಲ್ಲ ಬಿಡು ರಾಜಣ್ಣ. ಈಗ ಯಾರು ಕೇಳಿದ್ರ ನೀನ್ ಮೈಗಳ್ಳನ ಇಲ್ವಾ ಅಂತ? ಮತ್ ದುಡ್ದಯೋ ಇಲ್ವೋ ಅಂತ ಕೇಳಿದ್ರೆ ನಾ ಏನ್ ಹೇಳಿ? ನೀನೇ ಹೇಳ್ತಾ ಇದ್ದೀಯ, ಅದ್ ಯಾಕಪ್ಪ ನಿಂಗೆ ಆ ಡೌಟು? ಇಲ್ಲ ಕಣ, ನಾನು ಗಟ್ಮುಟ್ಟಾಗ ಅವನಿ ರಟ್ಟೆ ಬಲವಾಗದ. ಈಗ ಈಗ ಮೈಗಳ್ಳರೆಲ್ಲ ಹಂಗೆ ಇರ್ತಾರೆ, ಅವ್ರೇನು ಈಗಾಗಿ ಏನ್ ಮಲಗಿರಲ್ಲ, ಗಟ್ಮುಟ್ಟಾಗೆ ಇರೋದು, ಕೆಲಸ ಮಾಡಕ್ಕಿಲ್ಲ ಅಷ್ಟೇ. ಅಲ್ಲ ಕಣ್ ಸುಬ್ಬಣ್ಣ, ನನ್ನ ಹಿಂಗ ನೋಡ್ಬಿಟ್ರೆ ನಾನ್ ಹೆಂಗಪ್ಪ? ಅಲ್ಲ ಕಣಪ್ಪ, ನಿಂಗೆ ಅನುಮಾನಗಳ ವಸಿ ಜಾಸ್ತಿ ಅಲ್ಲ, ಅದಕ್ಕೆ ಕೇಳಿದೆ. ಬಿಡು ಸುಬ್ಬ, ಕಮಲಕ್ಕ ಚಂದ್ರಣ್ಣ ನೀನು ವಸಿ ಈ ಕಡೆ, ಕಿವಿ ಈ ಕಡೆ ಮಡುಗು ಹೇಳಪ್ಪ. ಈಗ ಈಗ ಮೊನ್ನೆ ತಾನೇ ಒಂದು ಝೂನೋಸಿಸ್ ಡೇ ಅಂತ ಒಂದು ಆಚರಣೆ ಮಾಡಿದ್ವಿ, ಜುಲೈ 6ನೇ ತಾರೀಕು ಲೂಯಿ ಪ್ಯಾಸ್ಚರ್. ಅದೇನಪ್ಪ ಝೂ ಅಂದ್ರೆ? ಹಾ ಹೇಳ್ತೀನಿ ವಸಿ, ತಡಿಯ ಹೇಳ್ತೀನಿ ವಸಿ, ತಡಿ, ಪ್ರಶ್ನೆಗಳೆಲ್ಲ ಆಮೇಲೆ ಕೇಳುವಂತೆ. ಲೂಯಿ ಪಾಶ್ಚರ್ ಏನ್ ಮಾಡ್ದ, ಆಗಿನ ಕಾಲದಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಜನ ತುತ್ತಾಗಿ ಸಾಯ್ತಾ ಇದ್ರು. ಲಸಿಕೆಯನ್ನ ಕಂಡಿಡ್ದ ಅವನು, ಆ ಲಸಿಕೆಯನ್ನ ಪ್ರಯೋಗ ಮಾಡಿ ಅದು ಯಶಸ್ವಿ ಆಯ್ತು ಜುಲೈ 6ನೇ ತಾರೀಕು. ಹಾಗಾಗಿ ಝೂನೋಸಿಸ್ ಅಂದ್ರೆ ಪ್ರಾಣಿಜನ್ಯ ಕಾಯಿಲೆಗಳು, ಝೂ ಅಂದ್ರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು. ಪ್ರಾಣಿ ಪ್ರಪಂಚ, ಪ್ರಾಣಿ ಪ್ರಪಂಚದಲ್ಲಿ ಕೀಟನೂ ಬರ್ತವೆ, ಪಕ್ಷಿನೂ ಬರ್ತವೆ, ಪ್ರಾಣಿನೂ ಬರ್ತವೆ. ಇವುಗಳಿಂದ ನಮಗೆ ಎಲ್ಲರೂ ನಾವು ಸಾಕಣೆ ಮಾಡ್ಕೊಳ್ತೀವಿ, ಅವುಗಳಿಗೂ ಗೊತ್ತಿರಲ್ಲ. ಅವುಗಳಿಗೇನಾದ್ರು ತೊಂದರೆ ಆಗಿದ್ರೆ ಅವುಗಳ ಮೂಲಕ ನಮಗೆ ಬರುವಂತ ಸಾಧ್ಯತೆಗಳು ಇರ್ತವೆ. ಆ ಥರದ್ದು ಜಗತ್ತಿನಲ್ಲಿ ಸಾಕು ಪ್ರಾಣಿಗಳಿಂದ, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಇವುಗಳಿಂದ. ಈಗ ಸುಬ್ಬಣ್ಣ ಕೋಳಿ ಜ್ವರ ಅಂತಾರಲ್ಲ, ಕೋಳಿ ಜ್ವರನು ಬರ್ತವೆ, ಕೋಳಿ ಜ್ವರ, ಹೆಚ್ಚುವನ್ನು ಎನ್ನುವನ್ನು ಅಂತಿದ್ರಲ್ಲ, ಹಂದಿ ಜ್ವರ, ಇವೆಲ್ಲವೂ ಹಿಂಗೆ ಬರ್ತದ್ದು. ಕೋವಿಡ್ ಸಹ ಹಂಗೇನೆ, ಅದು ಸಹ ಬಾವಲಿ ಮೂಲಕ ಅದು ಇಲ್ಲ, ಅವುಗಳು ರೋಗವನ್ನ ಹರಡೋದಕ್ಕೆ ಪ್ರಯತ್ನ ಮಾಡ್ತವೆ, ಇಲ್ಲ ರೋಗ ಅವುಗಳಿಗೆ ಗೊತ್ತಿಲ್ಲದಂಗೆ ನಮಗೆ ಹರಡಿಸುವಲ್ಲಿ ಪ್ರಯತ್ನಗಳಾಗ್ತಾ ಇರ್ತವೆ. ಅದಕ್ಕೆ ಒಂದು ಎಚ್ಚರಿಕೆ ಮೂಡಿಸ್ಬೇಕು ಅನ್ನೋದು ಕಾರಣಕ್ಕೆ ಅವರು ಝೂನೋಸಿಸ್ ಡೇ ಅಂತ ಮಾಡಿ ಜನರಿಗೆ ಇವುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಎಲ್ಲ ರೋಗಗಳು ನಮಗೆ ಬರುವಂತದ್ದು ವೈರಾಣುಗಳ ಮೂಲಕ, ಬ್ಯಾಕ್ಟೀರಿಯಾಗಳ ಮೂಲಕ. ಪ್ರಾಣಿಗಳಿಗೂ ಗೊತ್ತಿರಕ್ಕಿಲ್ಲ, ಆದ್ರೆ ಅವು ಗೊತ್ತಿಲ್ದಂಗೆ ಆ ಒಂದು ರೋಗಗಳಿಗೆ ಆಶ್ರಯ ಕೊಟ್ಟಿರ್ತವೆ. ಹಸುನಲ್ಲಿ ಕೆಚ್ಚಲು ಬಾವು ಅನ್ನೋ ಒಂದು ತೊಂದರೆ ಬರ್ತದೆ. ಆ ಕೆಚ್ಚಲು ಬಾವು ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಔಷಧಿ ಕೊಡಿಸ್ತಾರೆ. ಆ ಔಷಧಿ ಕೆಲಸ ಮಾಡ್ಬೇಕಾದಂತಹ ಒಂದು ಅವಧಿ 1 ವಾರ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಅಲ್ಲಿ ತನಕ ಕಾಯಕ್ಕಿಲ್ಲ, ಹಾಲು ಕರಿಯೋದು. ಆ ಹಾಲಿನ ಜೊತೆಗೆ ಆ ಶರೀರದಲ್ಲಿರುವಂತಹ ಈ ವೈರಾಣುಗಳು ಬಂದಿರುತ್ತವೆ. ಆ ವೈರಾಣುಗಳನ್ನ ಅದನ್ನ ಪ್ರೀತಿಯಿಂದ ಅದನ್ನ ಸರಿಯಾಗಿ ಕಾಯಿಸದೆ, ಮರಳಿಸಿ ಕಾಯಿಸದೆ ಕುಡಿದ್ರೆ, ಕೆಲವರು ಹಸಿ ಹಾಲನ್ನು ಕುಡಿದ್ಬಿಡ್ತಾರೆ ಕಣಪ್ಪ, ಹಸಿ ಹಾಲನ್ನ ಮೊಸರು ಮಾಡ್ತಾರಂತೆ ರಾಜಣ್ಣ ಕೆಲವರು. ಅದು ಗಟ್ಟಿಯಾಗಿ ಆಯ್ತದಂತೆ, ಅದರಲ್ಲೂ ಎಮ್ಮೆ ಹಾಲ ಹಂಗ್ ಹಾಕ್ಬಿಟ್ರೆ ಮೊಸರು ಗಟ್ಟಿ ಆಯ್ತದೆ, ಏ ನಮ್ಮ ಹಸು ನಾವು ನೋಡಿರೋ ಹಸು ಅಲ್ವಾ ಅಂತ ಮಾಡ್ತಾರೆ. ಏ ಈ ಚಂದ್ರಣ್ಣ ನೀನ್ ಬಿಟ್ಬಿಟ್ಟೋದಲ್ಲ, ನಾನು ಅವಾಗ ಹಾಲು ಕರಿತಾ ಇದ್ನ, ಹಸಿ ಹಾಲು ಹಿಂಗೆ ಕೊಡು, ಹೆಂಗು ನೊರೆ ಇರ್ತದೆ ಕುಡಿತೀನಿ ಅಂತ. ಸುಗ್ನೀರು ಅಲ್ಲಿ ಹೋಗೋಲೆ ಮೇಲೆ ಇಟ್ಟಿರ್ತೀನಿ, ಅದು ಕೆನೆ ಕಟ್ತದೆ, ಚೆನ್ನಾಗಿ ಹಾಲು ಮರಳ್ತದೆ ಅಂತ ಇಟ್ಬಿಟ್ಟು ಬಂದಿದ್ದೀನಿ ನೋಡು, ಕೇಳಿಸ್ಕೊ. ನಮ್ಮ ನಮ್ಮ ಅಪ್ಪ ನಮ್ಮ ಮುತ್ತಾತ್ರ ಎಲ್ಲ ಹಂಗೆ ಕುಡಿತಿದ್ರು, ಬಿಡು ಸುಬ್ಬಣ್ಣ ಕಲ್ಸಕ್ರಿಯ ಪುಡಿ ಮಾಡಿ ಹಾಲ್ಗ ಹಾಕಂಗ್ ಕುಡಿತಿದ್ರೆ ಘಟ ಘಟ್ನೆ ಒಂದೇ ಸರಿ ಎತ್ಬಿಡಮು ನಮ್. ಅಲ್ಲ ಕಣಪ್ಪ, ಅದ್ ಹಂಗೆ ಇತ್ತು ಆ ಕಾಲನು, ಹಂಗೆ ಇತ್ತು. ಇಷ್ಟೊಂದು ರೋಗನು ಇರ್ಲಿಲ್ಲ, ಗಿಡ ಮರ ಎಲ್ಲ ಚೆನ್ನಾಗಿರ್ತಿತ್ತು, ಪ್ರಕೃತಿನೂ ಒಳ್ಳೇದು ಸಿಗ್ತಾ ಇತ್ತು. ಈಗ ಹಂಗಿದ್ದದ, ಈಗ ರೋಗಗಳು ಜಾಸ್ತಿ. ಈಗ ತಾಯಿ ಹಾಲಲ್ಲೇನೆ DDT ಅಂಶ ಇರ್ತದೆ ಅಂತ ಹೇಳವ್ರೆ, ಇನ್ ಹಸುವಿನ ಹಾಲಲ್ಲಿ ಈಗ ಹಸುಗೇನಪ್ಪ ತಿನ್ನೋದು, ನೀನ್ ಹಸುಗೇನಪ್ಪ ನೀನ್ ಹಾಕೋದು ಹುಲ್ಲು. ಸುಬ್ಬಣ್ಣ ಹಾಲು ಅಂತಿದ್ದಂಗೆ ನೆನಪಾಯ್ತು, ನೀನೇನ್ ಕುಕ್ಕರ್ನಾಗಿ ಬೇಯಿಸಿ ಹಸುಗೆ ಹಾಕಿ ಸಾಕಪ್ಪ? ಪಕ್ಕದ ಕೊಟ್ಟಿಗೆಯಲ್ಲಿ ಹಾಲ ಕರೀತಿದ್ರೆ ಪಕ್ಕದ ಮನೆಗೆ ಹಾಲು ಗಮ್ ಅನ್ನೋದು ಮೊದಲು, ಈಗ ಏನು ಗಮ್ ಅನ್ನೋದಿಲ್ಲ ಕಪ್ಪ. ಪಕ್ಕದ ಮನೇಲಿ ಅಡುಗೆ ಮಾಡ್ತಿದ್ರು, ಅದೇನು ಹೆಸರು ಮಾಡ್ತಿದ್ರು ಅಂತ ಗೊತ್ತಾಗೋದಿಲ್ಲ, ಹಿಂದೆ ಏನೇನು ಮಾಡ್ತಾವ್ರೆ ಅಂತಲೂ ಗೊತ್ತಾಯ್ತಿತ್ತು ಕಯ. ಅಲ್ಲ ಕಣ್ ಸುಬ್ಬಣ್ಣ, ಈಗ ಪ್ರಾಣಿಗಳಿಂದ ಪಕ್ಷಿಗಳಿಂದ ಜ್ವರ ಬಂದ್ಬಿಡ್ತದೆ, ಕಾಯಿಲೆ ಬಂದ್ಬಿಡ್ತದೆ, ಅದು ಇದು ಅಂತೆಲ್ಲ ಹೇಳ್ದಲ್ಲಪ್ಪ. ಈಗ ನಮ್ಮ ಪ್ಯಾಟೆ ದಿಕ್ಕೆ ಹೋದ್ರೆ ನಾಯಿಗಳನ್ನ ಎತ್ಕ ಮುದ್ದಾಡ್ತಿರ್ತಾರೆ, ಮೈ ಮೇಲೆಲ್ಲ ಹಾಕತಾರೆ, ಮಾಡಬಾರ್ದು. ಈಗ ಆರೋಗ್ಯ ಅಂದ್ಮೇಲೆ ನಾವು ಸರಿಯಾಗಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಈಗ ಹುಟ್ಟಿದ ಮಗುಗೆ ನಾವು ಇಂತಿಂಥ ತಿಂಗಳಲ್ಲಿ ಹೆಂಗೆ ಲಸಿಕೆ ಕೊಡ್ತೀವೋ ಹಂಗೇನೆ ಪ್ರಾಣಿ ಪ್ರಪಂಚದಲ್ಲೂ ನಾವು ಸಾಕುವಂಥ ಪ್ರಾಣಿಗಳು, ಅದು ನಾಯಿ ಆಗ್ಬೋದು, ಕುರಿ ಆಗ್ಬೋದು, ಹಸು ಆಗ್ಬೋದು, ಯಾವ್ಯಾವ ಬೆಕ್ಕಾಗ್ಬೋದು, ಅವುಗಳಿಗೂ ಎಲ್ಲ ಲಸಿಕೆನ ಕಂಡಿಡಿದವ್ರೆ. ಈಗ ಆಂಟಿ ರೇಬೀಸ್ ಅಂತ ಹುಚ್ಚು ನಾಯಿ ಕಡಿತ, ಅವುಗಳಿಗೆಲ್ಲ ಒಂದು ಲಸಿಕೆನ ಕಂಡಿಡಿದವ್ರೆ. ಅದನ್ನ ಕ್ರಮೇಣ ನಾವು ಆಯಾ ಕಾರ್ಯಕ್ರಮ ಏನಿರುತ್ತೆ ಲಸಿಕಾ ಕಾರ್ಯಕ್ರಮದಲ್ಲಿ ಅದಕ್ಕೆ ತಕ್ಕಂಗೆ ನಾವು ಕೊಡಿಸ್ತಾ ಹೋದ್ರೆ ನೀನು ಮುದ್ದಾಡಿದ್ರು ಪರವಾಗಿಲ್ಲ, ಆದ್ರೆ ನಮ್ಮ ಎಚ್ಚರಿಕೆಯಲ್ಲಿ ಯಾವಾಗಲೂ ನಾವು ಇರಬೇಕು ಅನ್ನೋದು ಈ ಒಂದು ದಿನಾಚರಣೆಯ ಮಹತ್ವ. ಜೊತೆಗೆ ಸುಬ್ಬಣ್ಣ ನೀ ಹೇಳದ್ ನಿಜ, ಈಗ ನಮ್ಮ ಮೈಕ್ಳಿಗೆ ಹೆಂಗ್ ಚುಚ್ಚುಮಜ್ಜ ಹಾಕ್ತಾರೆ ಈ ಸ್ಕೂಲ್ನಲ್ಲಾಗಿರುವಾಗ, ಹಂಗೆ ಅವುಗಳಿಗೂ ಹಾಕಿಸ್ಬಿಟ್ರೆ ರೋಗ ಹರಡಕ್ಕಿಲ್ಲ ಅಂತ. ಜೊತೆಗೆ ರೋಗ ಹರಡದ್ರೆ ಪರವಾಗಿಲ್ಲ, ಈಗ ಬೆಕ್ಕನ ಎತ್ಕೊಂಡ್ ಮುದ್ದಾಡ್ತಾರಲ್ಲ ಅದ್ರದ್ದು ಕೂದ್ಲು ಇರ್ತಾವಲ್ಲಪ್ಪ, ಒಟ್ಟಾಳಕ್ ಹೋಗ್ಬಾರ್ದಂತ, ಅದು ಬಹಳ ಅಪಾಯವಂತ. ಅದು ಆಮೇಲೆ ಅದೇನೋ ಪರ್ಚಬಾರ್ದಂತೆ, ಅದನ್ನ ಪರ್ಚಿಸ್ಕೊಂಡ್ರೆ ಈಗ ಗೊತ್ತಾಗಿಲ್ವಂತೆ ಅದ್ ಎಷ್ಟೋ ವರ್ಷ ಆದ್ಮೇಲೆ ಕಾಯಿಲೆ ಬರ್ತದೆ. ಹೆಂಗ್ ಆಡಿದ್ರು ಕಮಲಕ್ಕ ಆ ಕಾಯಿಲೆ ಹೆಂಗ್ ಆಡಿದ್ರು ಅಂದ್ರೆ ಹೆಂಗ್ ಗೊತ್ತಾಯ್ತದೆ ಅಂತ ಇದ್ಯಾ? ಬೆಕ್ಕಿಂದ ಪರ್ಚೇಸ್ ಕಂಡ್ರೆ ಏನ್ ಬೆಕ್ಕನಂಗ್ ಆಡ್ದಾರ? ಹಂಗಲ್ಲ ಕಣ್ಣ, ಅದೇನೋ ಗೂರ್ಲು ಗೂರ್ಲೆಲ್ಲ ಜಾಸ್ತಿ ಆಯ್ತದಂತೆ. ಈಗ ಮನೇಲಿ ಪ್ರಾಣಿ ಜಾಸ್ತಿ ಇಟ್ಕೊಂಡ್ರೆ ಗೂರ್ಲು ಕಾಯಿಲೆ ಜಾಸ್ತಿ ಅಂತ. ಕಣ್ಣ ಒಂದ್ಸಲಿ ಪರ್ಚೇಸ್ಕೊಂಗಾರ ನೋಡೋ, ಸೊ ಒಂದ್ ವರ್ಷ ಸ್ವಲ್ಪ ವರ್ಷ ಬಿಟ್ಟಾದ್ಮೇಲೆ ನೀ ಯಾವ ಒಂದೀಯ ನೋಡೋ. ಎಲ್ಲಾರು ನಾನು ಮಲಗಿದ್ದಾಗ ಪಡಿಸಲ ಮೇಲೆ ಸಾಕಿರಬೇಕನ ಮೇಲ್ವೆ ಎಷ್ಟು ಪುಟ ವಿಷಯ ಹೇಳಿದೆ. ನಾಯಿ ತಂಟೆ ಹೋದಾನೋ ಇನ್ನು ಈಗ ಸುಬ್ಬಣ್ಣ ನಮ್ಮ ಹಳ್ಳಿ ಕಡೆ ಹಿಂದೆ ನಾಯಿಯ ಸಾಕಿದ್ರೆ ಮನೆ ಒಳಗ್ ಬಿಟ್ಕತಿರ್ನಿಲ್ಲ ಅಲ್ವಾ, ಹೊಸದಿಂದ ಹೊರಗಡೆಗೆ ಇಡ್ತಿದ್ರು, ಈಗ ನಡ ಮನೆಗೂ ಕರ್ಕೊಂಡ್ ಹೋಯ್ತಾರೆ. ಈಗ ಯಾವ್ದು ಏನು ತಪ್ಪೇನಿಲ್ಲ, ನಾವು ಅದಕ್ಕೆ ಬೇಕಾದ ನೋಡಪ್ಪ, ಈಗ ಕರೋನಾ ಸಂದರ್ಭದಲ್ಲಿ ನಾವೆಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ಲಿಲ್ವಾ? ಹಂಗೆ ಇದುವೆ ಬೇಕಾದ ಈಗ ಎರಡು ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದ್ರು, ಎಲ್ಲಾರು ತಗೊಂಡ್ರು, ಮಾಸ್ಕ್ ಹಾಕೊಂಡು ಓಡಾಡಿದ್ರು. ಹಂಗೆ ಇದುವೆ ರಾಜಣ್ಣ ನೋಡು ಸುಬ್ಬಣ್ಣ, ಮಾಸ್ಕ್ ಹಾಕೊಂಡ್ ಹಾಕೊಂಡಮ್ಮ ಮಾಸ್ಕ್ ಹಾಕಿರೋ ಜಾಗ ಬೆಳ್ಳಗ್ ಆಗ್ಬಿಟ್ಟದೆ. ಈ ಆಂಜನೇಯ ಮೂತಿತರ ಮೊದ್ಲೇ ಬೆಳಗವನೆ, ಇನ್ನು ಬೆಳಗಾಯ್ತ ಅವನು ನನ್ನಂಗಿಲ್ಲ ಅಂತ ಅವ್ನು ಹೇಳ್ಕೊತಿರೋದು ಅಂಗಸ್ತಿರೋದವನು ರಾಜಣ್ಣ. ಈಗ ಏನಾಗ್ಲಿ ಅದೇನಪ್ಪ ನಿನ್ಗೆಲ್ಲ ಡೌಟೇಸ ಡೌಟೇಸ ಅಂತಾರಲ್ಲ, ಅದ್ ಯಾಕೆ ಹೇಳಿ ಸುಬ್ಬಣ್ಣ? ಈಗ ಕಮಲಕ್ ಅದೇನ ಏನ್ ಮಾಡಿದೀವ ಇವತ್ತು? ಏನ್ ತಿಂಡಿಯೇ ಅವ್ನ್ ಹೇಳಿದೀನಿ ಆಗ್ಲೇ ಚಂದ್ರಣ್ಣ. ಏನ್ ಮಾಡಿದ್ವಿ ಹೇಳು ಓಸಿ, ಹೇಳ್ದೆ ಹೇಳು ಏನ್ ತಿಂಡಿ ಮಾಡಿದೀನಿ ಹೇಳ್ತೀನಿ ಹೇಳು ಓಸಿ. ಅಯ್ಯೋ ಈಗ ಈಗ ನೆಪ್ಪಿತ್ತು ಕವ ಮರ್ತೋಯ್ತು. ಏನ್ ಮಾಡಿದೇವ ಇವತ್ತು ನಮ್ಮ ಮನೆಯಲ್ಲಿ ಹೆಸರು ಹೆಸರು ಕಾಳಂದು ಪಲ್ಯ ಬಸ್ಸಾರು ಮುದ್ದೆ ಮಾಡಿವ್ನಿ. ಅಯ್ಯೋ ನೀನು ಯಾವಾಗ್ಲೂ ಅದೇ ಕಣ್ಮಾಡ ಉಂಡವನೆ ಅಲ್ಲ ಕಣ್ ಸುಬ್ಬಣ್ಣ, ನಾನು ಅವಾಗ ಅವಾಗ ಊರಿಗೆ ಬತ್ತಿರ್ನಿಲ್ವಾ, ನಾನು ಇನ್ಯಾರ ಮನೇಲೂ ಊಟ ಮಾಡೋದಿಲ್ಲ ಕಪ್ಪ. ನಮ್ ಕಮಲಕ್ಕಾದ್ರೆ ಪ್ರೀತಿಯಿಂದ ಬಾ ಚಂದ್ರಣ್ಣ ಕುಂತ್ಕಪ್ಪ ಅಂತ ಅನ್ಬಿಟ್ಟು ಬಹಳ ಪ್ರೀತಿಯಿಂದ ಊಟ ಹಾಕ್ತಾಳೆ ಕಪ್ಪ. ಹಾಗೆ ನಾನು ನೋಡಿದೀನಿ, ನಾ ಬಂದ್ ಬಂದಾಗ್ಲೆಲ್ಲ ಹಸಿರು ಕಾಳು ನೀನು ಹೆಸರು ಕಾಳು ಪಲ್ಯ ಮಾಡಿದೀನಿ ಅಂತ ಹೇಳು, ಅದಕ್ಕೆ ಏನೇನ್ ಹಾಕಿದೆ ಅಂತ ಕೇಳ್ತಾನೆ. ಹಸಿ ಮೆಣಸಿನ್ಕಾಯಿ ಹಾಕಿದೆ, ಅದೇ ಹಸಿ ಮೆಣಸಿನ್ಕಾಯಿ ಹಾಕ್ತೇವೆ, ಒಣ ಮೆಣಸಿನ್ಕಾಯಿ ಹಾಕ್ಬೇಕಿತ್ತು. ಹೆಸರು ಕಾಳ ಜಾಸ್ತಿ ಬೆಳೆದ್ಬಿಟ್ಟಳೆ ಬಂದ್ ಬಂದವ್ರಿಗೆಲ್ಲ ಹೆಸರು. ಈಗ ಇನ್ ಎಷ್ಟ್ ತರ ಕಾಳೈತೆ ಹೇಳಪ್ಪ? ಅಯ್ಯೋ ಯಾವ್ದ್ಯಾವ್ದ್ ಮಾಡ್ಬೋದು ಹೇಳು, ನಿಂಗ್ ಅದ್ ಏನೇನ್? ಕಳ್ಳೆ ಕಾಳಿಲ್ವವ, ಅಲಸಂದೆ ಕಾಳಿಲ್ವವ, ತೊಗರಿ ಬೆಳೆ ಇಲ್ವವ, ಉಳ್ಳಿ ಕಾಳು ಎಲ್ಲ ಉಳ್ಳಿ ಹೆಸರು ಒಳ್ಳಿ ಹೆಸರು ಅಂತಾರೆ. ಈಗ ಮಾಡಿದೀನಿ ಕೇಳು, ಅವಳು ಬರೀ ಕಾಳಿನ ಪಲ್ಯ ಮಾಡವಳ, ಮತ್ತೆ ಸೊಪ್ಪು ಹಾಕಿಲ್ವಾ? ಸೊಪ್ಪು ಹಸಿರು ಹಸಿರು ಬಣ್ಣ ಇಲ್ಲದೆ ಇನ್ನೇನು ಹಳದಿ ಬಣ್ಣ ಕೆಂಪ್ ಬಣ್ಣದ ಐತಾ? ಏನೇನು ಆರೆಂಜ್ ಒಂದಪ್ಪ ನೋಡಪ್ಪ, ಈಗ ಆರೆಂಜ್ ನಾವು ಹೇಳುದ್ವಾ ಯಾಕೋ ಇವನು, ಇವನೇನ್ ಕೃಷಿ ಬೆಳೆಯಕ್ ಬಂದವನು, ಏನ್ ಮ್ಯಾಜಿಕ್ ಮಾಡ್ತಾ ಸರಿಯಾಗಿ ಇವನಿಗೆ ಟ್ರೈನಿಂಗ್ ಕೊಟ್ಬಿಟ್ಟವನು. ಬಿಡು ಹೋಗ್ಲಿ, ನಮ್ಮ ಊರಿಗೆ ಬಂದಿರೋದು ನಾನು ನಮ್ಮೆಲ್ಲ ಅಕಲೆ ಮಾಡ್ಕೊಂಡಿಮಿ ಅಷ್ಟೇ, ನಾ ಏನು ವ್ಯವಸಾಯ ಮಾಡಿಲ್ವಪ್ಪ. ನಮ್ಮನೇಲೇನು ನೇಗ್ ನಿರ್ಲಿಲ್ವಾ? ಗಾಡಿ ಇರ್ಲಿಲ್ವಪ್ಪ ಎಲ್ಲ ಇತ್ತು. ನೀನು ನಿಮ್ಮ ಅಣ್ಣ ಸೇರಿ ಎಲ್ಲ ಮಾರಾಕದ್ರಲ್ಲಪ್ಪ? ಅಯ್ಯೋ ನಮ್ಮ ಅಣ್ಣನ ಕಥೆ ಯಾಕೆ ಹೇಳಿ ಸುಬ್ಬಣ್ಣ ಎಲ್ಲ ಇತ್ತು ಯಾರಿಲ್ಲಾಂದ್ರೂ ಏನೋ ಮಾಡ್ಬಿಟ್ಟು ಹೋದ ಅದಕ್ಕೆ ಹೇಳಿದ್ದು ಈಗ ಬಂದಿರೋದು ಬಂದಿದ್ಯಾ ಸರಿಯಾದ ಟೈಮ್ಗೆ ಬಂದಿದ್ಯಾ ವನಮಹೋತ್ಸವಕ್ಕೆ ಅಂತ ಬಂದಿದ್ಯಾ ಗಿಡ ನೆಟ್ಟಿದ್ಯಾ ಗಿಡ ಎಲ್ಲ ಚೆನ್ನಾಗಿ ಆರೈಕೆ ಮಾಡು ಜೊತೆಗೆ ಅದು ಏನು ಒಪ್ಕೊಂಡು ಕಾಲನ್ ಜಮೀನಲ್ಲಿ ವಸಿ ಬೀಳ್ಬಿದ್ದೈತಲ್ಲ ಅದಕ್ಕೊಂದು ಬೆಳೆ ಬೆಳೆಯೋದಕ್ಕೆ ನಮ್ಮ ರಾಜಣ್ಣ ಸಂಕ್ರಣ್ಣನಿಗೂ ಇವನೇ ಬಲಗೈ ಬಂಟ ಎಲ್ಲ ಮಾಡ್ತಿದ್ದ ಇವನೇ ಸಹಾಯ ಮಾಡ್ತಾನೆ ಮಾಡ್ಕೊಂಡು ಹೋಗು ಈಗಿನೊಂದು ಹಾಡು ಬಿಡು ಹೋಲಿ ಕೇಳವ ಯಾವ ಆಡ್ಬೇಕಪ್ಪ ಸುಬ್ಬಣ್ಣ ಅಲಕಯ್ಯ ನನಗೆ ನೆಪ್ಪಗೆ ಬರ್ಬೇಕಲ್ಲ ಏನು ಹಾಡು ಆಡುವಂತ ಏನು ಜೋಪಲಿನ ಕಾಸಪ್ಪ ಎತ್ತಿ ಹಿಂಗೆ ಕೊಟ್ಬಿಡಕ್ಕೆ ತಕ್ಕ ಇಲ್ಲ ಕಣಪ್ಪ ಇಲ್ಲ ಕಣಪ್ಪ ಅಂದ್ರೆ ಅವ್ನು ಹೇಳ್ತಿರೋದು ನಿಂಗೆ ಅರ್ಥ ಆಗಿಲ್ಲ ಸುಬ್ಬಣ್ಣ ಇನ್ನೇನಾದ್ರೂ ಹಾಡು ಹೇಳಿದ್ರೆ ನೀ ಕಾಸು ಕೊಡ್ಬೇಕು ಅಂತ ಹೇಳ್ತಿರೋದು ಜೇಬಲ್ಲಿರೋ ಕಾಸೇನ ತಗೊಂಡು ಕೊಟ್ಬಿಡಕ್ಕೆ ಅಂತ ಅದೇನು ಎಷ್ಟು ಕಾಸು ಅದಿಲ್ಲ ತಾನೆ ಆಡೇಳು ಈಗ ನಿನ್ ಮುಂದೆನೆ ಹಾಲ್ ಕರೀಲಿಲ್ವಾ ಅಲ್ಲ ಹಾಲ್ ಕಾಯ್ತೈತೆ ನಾ ಟೀ ಮಾಡ್ಕೊಂಡು ತತ್ತೀನಿ ಅಷ್ಟ್ರಲ್ಲಿ ನೀನ್ ಹಾಡು ಹೇಳ್ತಾ ಇರು ಅವ ಸರಿಯಾಗಿ ಬೇಯಿಸವ ಸೊಪ್ಪ ಸರಿ ಬಿಡು ಅದೆಂಗೋ ಕಾಣೆ ಸರಿಯಾಗಿ ಬೇಯಿಸದ್ನ ಸರಿ ಈಗ ಅದು ನೀವು ಹೋಗವ ನೀನು ಟೀನೋ ಕಾಫಿನೋ ಕಾಯಿಸ್ಕೊಂಬಿ ಕಾಯಿಸ್ತೀನಿ ಅಂತ ಹೇಳಿಲ್ಲ ಅವಳು ಮತ್ತೆ ಇನ್ನೇನಂದ್ಲಪ್ಪ ಅಲ್ಲ ಕಣಪ್ಪ ಮುದ್ದೆ ಮಾಡಿವ್ನಿ ನಾನು ಟೀ ಕಾಯಿಸ್ಕೊಂಬತ್ತೀನಿ ಹಾಡು ಹೇಳ್ತಾ ಇರು ಅಂದೆ ನೀನಾಗ ರಾಜಣ್ಣನ ಜೊತೆ ಮಾತಾಡ್ತಾ ಇದ್ದೆ ಕೇಳಿಸ್ಕೊಂಡಿಲ್ಲ ಕಾಯಿಸ್ಕೊಂಬರೋದು ಕಾಫಿ ಕಾಯಿಸ್ಕೊಂಬರೋದು ಯಾಕೆ ಅಂದ್ರೆ ನಾನು ಹಾಡಕ್ಕೆ ಗಂಟು ನೊಚ್ಚಗಾಗ್ಲಿ ಅಂತ ಅದಕ್ಕೆ ಪದ ಚೆನ್ನಾಗ್ಬಿಡ್ತದೆ ಈಗ ನೊಚ್ಚಗಾಗೋ ತನಕ ನೀನ್ ಹಾಡಲ್ವಾಗಲ್ಲ ಈಗ ಆಡ್ತಾ ಇರ್ಲಿ ಆಮೇಲೆ ಟೀ ಕುಡ್ದ್ಮೇಲೆ ಇನ್ನೊಂದು ಪದ ಕಮಲಕ ಕಾಫಿನೋ ಟೀನ ಕಾಯಿಸ್ತಲ್ಲಪ್ಪ ಆ ವಾಸನೆ ಸಾಕು ಇಷ್ಟೊತ್ತ ಹೇಳಿದೆ ಯಾವ್ದು ವಾಸನೆ ಬರ್ತಾ ಇಲ್ಲ ಈಗ ಮೂಗ್ ಕೆಟ್ಟ ಪಕ್ಕದ ಮನೆ ಅಡಿಗೆ ಬರಕಿಲ್ಲ ಅಂತ ಇನ್ ಎಲ್ಲಾರು ಫಂಕ್ಷನ್ ಗಿಂಕ್ಷನ್ ಇದ್ರೆ ಎರಡ್ ಗಂದ್ಲ ಕಡೆ ಎಸ್ಬಿಡ ವಾಸನೆಗೆ ಆಡ್ಬೇಕು ನೋಡಿ ಆತರ ಸರಿ ಆಡೋಣ ಈಗ ನೀವು ಹೋಗವ ಆ ಕಡೆ ಅದೇನ ಕಾಯಿಸು ಹೋಗು ಕೇಳ್ಕೊಂಡು ಹೋಯ್ತಾಳೆ ಹಾಡ ಚಂದ್ರಣ ನೀನು ಸೋಜೋಗದ ಸೋಜು ಮಲ್ಲೋಗ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲುಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಗೊಳ್ಳೋಣ ಟೀನ ಕೊಡವ ಏನು ಡೌಟ್ ಇಲ್ವಾ ಡೌಟ್ ಅದ ಟೀ ಬಣ್ಣ ಸರಿಗೈತ ನೋಡು ಟೀ ಬಣ್ಣ ಸಕ್ಕರೆ ಅಲಕವ ಇದು ಟೀನೋ ಕಾಫಿನ ನೋಡೋಣ ಬ್ಯಾರೆ ತರ ಕಾಣ್ತಾ ಇದಲ್ಲ ಈಗ ಬ್ಯಾರೇನೆ ಕೊಟ್ಟವಳೆ ಕುಡಿ ಈಗ ಕಮಲಕ್ಕ ಇನ್ನೊಂದು ಈ ವನಮಹೋತ್ಸವ ಮಾಡಿದ್ರಲ್ಲ ಬೇರೆ ಬೇರೆ ರೀತಿ ಎಲ್ಲ ಮಾಡಿದ್ರು ಈ ಶಾಲಾ ಮಕ್ಕಳುಗಳ ಕೆಲವೆಲ್ಲ ಏನ್ ಮಾಡಿದ್ರು ಈ ಬೀಜದ ಉಂಡೆ ಅಂತ ಕಣವ ಈಗ ಯಾವ್ದೋ ಒಂದ್ ಬೀಜವನ್ನು ಆಯ್ಕೆ ಮಾಡ್ಕೊಂಡು ರವೆ ಉಂಡೆ ಗೊತ್ತು ಬೀಜದ ಉಂಡೆ ನಾಕ್ ದಿನ ಮುಂಚೆ ಆಗಿದ್ರೆ ನಿನಗೂ ನಾಲ್ಕು ಕೊಟ್ಟಿರುವೆ ನೀನ್ ಡೌಟೇ ಸಹ ಅದಕ್ಕೆ ಅವನು ಕೊಡೋದು ಬೇಡ ಅಂತ ನಾನೇ ಹೇಳಿದ್ದೆ ಅವ್ರಿಗೆ ಇದೆಲ್ಲ ಮಕ್ಕಳ ಕೈಲೇ ಮಾಡಿಸಿ ಅಂತ ಬೀಜ ಇಟ್ಬಿಟ್ಟು ಅದ್ರ ಸುತ್ತ ಒಂದಿಷ್ಟು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಒಂದು ಉಂಡೆ ತರ ಮಾಡೋದು ಯಾಕೆ ಉಂಡೆ ತರ ಮಾಡೋದು ಅಂದ್ರೆ ಈಗ ಹೋಯ್ತಾ ದಾರಿನಲ್ಲಿ ಎಲ್ಲೋ ಹೋಯ್ತಾ ಇರ್ತೀವಿ ಮರ ಗಿಡಗಳಿರುವಂತ ಪ್ರದೇಶಕ್ಕೆ ಸುಮ್ಮನೆ ಎಸಿಯೋದು ಅಷ್ಟೇ ಅದು ಅದು ತಾನಾಗಿ ತಾನೆ ತನ್ನದೇ ಆದ ಒಂದು ಅವಧಿನ ತಗೊಂಡು ಅದು ಮೊಳಕೆ ಹೊಡೆದು ಮರ ಆಗುತ್ತೆ ಮರ ಗಿಡಗಳು ಬೆಳೆದಿರೋ ಜಾಗಕ್ಕೆ ಅದನ್ನ ಯಾಕೆ ಎಸಿಬೇಕು ಏನು ಇಲ್ದಿರೋ ಎಸಿಬೇಕಾದ ಅಲ್ಲ ಕಣಪ್ಪ ಈಗ ಮರ ಗಿಡ ಇರೋ ಜಾಗಕ್ಕೆ ಯಾಕೆ ಅಂದ್ರೆ ಇವತ್ತು ಬೆಳೆದಿದ್ದು ಹಿಂಗೆ ಇರ್ತದ ಇಲ್ಲ ಒಣಗೋಯ್ತದೆ ದೊಡ್ಡ ಮರಗಳು ಹೋದಾಗ ದೊಡ್ಡ ಮರಗಳು ಹೋದಾಗ ಆ ಜಾಗದಲ್ಲಿ ಸಣ್ಣ ಮರಗಳು ಬರ್ಬೇಕು ಸುಬ್ಬಣ್ಣ ನನಗೀಗ ನೆನಪಾಯ್ತು ನೋಡು ಈಗ ಅಲ್ಲ ಕಣಪ್ಪ ಈಗ ಗಿಡ ಈಗ ನಿಮ್ ತಾತನೇ ಆಗ್ಲಿ ನಮ್ ತಾತನೇ ಆಗ್ಲಿ ಮರಗಳು ಏನು ಅವರು ನಮ್ ಕಾಲದಲ್ಲೇ ಹಣ್ಣು ತಿಂತೀವಿ ಅನ್ಕೊಂಡು ನೆಟ್ರ ಇಲ್ಲ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಅವ್ರ ಕಾಲಕ್ಕಾಗ್ಲಿ ಅಂತ ಅವ್ರಿಗೆ ಗೊತ್ತಿತ್ತು ನಾನು ಕಾಳ ಜಮೀನಲ್ಲಿ ಎಡ್ ಗಿಡ ನೆಡಕ್ ಹೋಗಿದ್ನಲ್ಲ ಪಕ್ಕದಲ್ಲೊಂದು ಸಣ್ಣ ಬೆಟ್ಟ ಅದೇ ನೋಡಿದ ಕಾಳ ಬೆಟ್ಟ ಅಂತ ಅವನ ಹೆಸರಲ್ಲಿ ಅದೇ ಅಲ್ಲಿ ಒಂದ್ ನಾಲ್ಕೈದು ಜನ ಹಾಕಪ್ಪ ಏನು ಎಸಿತಾವ್ರೆ ಬೆಟ್ಟದ ಮ್ಯಾಕೆ ನಾನು ನಾ ಮಾಡ್ತಿದ್ ಮಲ್ಲ ಕಲ್ಲ ಆಟವ ಕಲ್ಲ ಎಸಿತಾವ್ರೆ ಅನ್ಕೊಂಡ್ ಬಂದೆ ಈಗ ಗೊತ್ತಾಯ್ತು ಈ ಬೀಜ ಉಂಡೆ ಎಸಿತಾ ಇದ್ರು ಅಂತ ಅಂದ್ರೆ ಯಾಕೆ ಹೇಳ್ದೆ ಅಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ ಅವತ್ತೊಂದಿನ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕು ಹೌದು ಅದಾದ್ಮೇಲೆ ಹೊರಟೋಗೋದು ಅಷ್ಟೇನೆ, ಪುನಃ ಅದ್ರ ಕಡೆ ತಿರುಗಿ ನೋಡೋದು ಯಾವಾಗ ಮುಂದಿನ ವರ್ಷ. ಅದಕ್ಕೆ ಏನ್ ಮಾಡವ್ರೆ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿನ್ಗೆ ಹೆಂಗೋ ಆಸಕ್ತಿ ಆಯ್ತಲ್ಲ, ಅರಣ್ಯ ಇಲಾಖೆಯಿಂದನೂ ಗಿಡ ಕೊಡ್ತಾರೆ, ಅದರಲ್ಲಿ ಹಣ್ಣಿನ ಗಿಡಗಳು ಇದೆ, ಉರುವಲಿಗೆ ಬೇಕಾಗಿರುವಂತದ್ದು ಇದೆ, ಜೊತೆಗೆ ನಮಗೆ ಈ ಕಾಸು ಕೊಡುವಂತ ಗಿಡಗಳು ಇವೆ, ಈಗ ರಕ್ತ ಚಂದನ ಇವೆಲ್ಲ ಕಾಸು ಬರೋ ಮರಗಳು, ಹೆಬ್ಬೇವು ಇಂಥರದ್ದು, ಅವುಗಳನ್ನ ಬೆಳೆದ್ಮೇಲೆ ಒಂದು ಅವಧಿ ಆದ್ಮೇಲೆ ಮಾರಾಟಕ್ಕೆ ಸಿದ್ಧ ಆದ್ಮೇಲೆ ಬೇಕಾದ್ರೆ ಕಟಿಂಗ್ ಮಾಡೋದಕ್ಕೆ ಅನುಮತಿ ತಗೊಂಡು ಕಟಿಂಗ್ ಮಾಡಿ ಕಾಸು ಮಾಡ್ಕೋಬಹುದು. 3 ವರ್ಷ ಅವರು ನಿರ್ವಹಣೆ ಕಾಸು ಕೊಡ್ತಾರೆ. ನಿಮ್ ಜಮೀನಲ್ಲೂ ನೀನ್ ಬೇರೆದೆಲ್ಲ ಮಾಡ್ಕೊಂಡು ನೀ ಯೋಚನೆ ಮಾಡೋ, ಈಗ ನಿಮ್ ಆ ಬೀಳ್ಬಿದ್ದಿರೋ ಜಮೀನಲ್ಲಿ ನೀನ್ ಸುತ್ತ ಒಂದ್ 4 ಎಬ್ಬೇವ್ ಗಿಡ ಹಾಕೊಂಡ್ಬಿಟ್ಟು, ಕಾಸು ಬರೋದಕ್ಕೆ ಒಂದ್ 4 ತೆಂಗಿನ ಗಿಡ ಹಾಕೊಂಡ್ಬಿಟ್ಟು ಆ ಮರದ ಕೆಳಗಡೆ ಕುತ್ಕೊಂಡು ನೀನ್ ಆಡ್ತಿದ್ರೆ ಹೆಂಗಿರುತ್ತೆ? ಚಂದಾಗಿರ್ತದೆ ಅದು, ಬೆಳೆದು ದೊಡ್ಡದ ದೊಡ್ಡದಾಗವರೆಗೂ ಚಂದ್ರಣ್ಣ ಆ ಗಿಡಗಳಿಗೂ ಜೀವ ಅದೆ, ನೀ ಆಡಿದ್ರೆ ಅವು ಸಂತೋಷಪಡ್ತವೆ, ಅವು ಜೀವ ಅದೆ ಅಂತ ಅನ್ಬಿಟ್ಟು ಅದನ್ನ ನೆಟ್ಬಿಟ್ಟು ನಾನು ಹೋಯ್ತಿರಾಗ ಜೀವ ಕೊಟ್ಟದ್ರೆ ಸಂತೋಷ ಪಡ್ತದೆ. ಅವನಪ್ಪ ಇದ್ದ ಸಂಕ್ರಣ ಅಂತ ಹಾರ್ಮೋನಿಯಂ ಪೆಟ್ಟಿಗೆ ಎತ್ಕೊಂಡು ಅವ್ನ ಜಮೀನಲ್ಲಿ ನೋಡ್ಸೋ, ನೀನು ಯಾಕೋ ಆ ತರಾನೇ ಮಾಡೋ ಅಂಕೇ ನಮ್ ಜಮೀನ್ ತಾಕು ಬಂದ ಆಡು. ಹಾರ್ಮೋನಿಯಂ ಪೆಟ್ಕ ನಂಗೆ ಬಾರ್ಸಕ್ ಬರೋದಿಲ್ಲ ಕಣ, ಏನೋ ತಪ್ಪಲ ಗಿಪ್ಲ ಬಡ್ಕತ್ತೀನಿ. ಈಗ ಚಂದ್ರಣ್ಣ ಈಗ ಕಾಳಣ್ಣ ಜಮೀನ್ ಮಾಡ್ತೀನಿ ಅಂತ ಹೇಳಿದೆ ಅಲ್ಲ, ಅಲ್ಲಿ ಈಗ ನೀನು ಶುರು ಮಾಡ್ಬಿಟ್ಟು ಕೆಲ್ಸನ, ಸುಮ್ಮನೆ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದ್ ಕಿತ ಸುಮ್ಮನೆ ಒಂದ್ 4 ಪದನ ಹಂಗೆ ಬಿಟ್ಬಿಟ್ಟು ಬತ್ತಾ ಇರು ನೋಡು, ಆಮೇಲೆ ಹೆಂಗ್ ಬತ್ತದ ಬೆಳೆ ಅಂತ. ಅಲ್ಲ ನಾಮ್ ಯಾರು ಕೇಳದಿರ ನಿನ್ ಪದವ, ಆ ಮಾತಾಡ್ದೆ ಇರೋ ಗಿಡ ಮರಗಳು ಕೇಳ್ಕೊಳ್ಳಿ ಅಂತ ನಿಮ್ ಆಡಿ ಗಿಡ ಚೆನ್ನಾಗಿ ಸೊಂಪಾಗಿ ಬೆಳಿಲಿ ಅಂತ. ಅಲ್ಲ ಬಂದ್ಬಿಟ್ಟು ನೀವು ಎಲ್ಲ ಏನೋ ಹಣ್ಣು ಬೇಕು ಹೊಟ್ಟೆ ಬುದ್ಧಿ ಅಲ್ವಾ ನಮ್ ಶಂಕರಣ್ಣ, ಬಿಡು ಸ್ವಂಪ ಬೆಳೆದ್ಬಿಟ್ರಂದ್ರೆ ಕಿತ್ಕೊಂಡು ಅಲ್ಲಿ ನೋಡ್ ಬರೀ ಅದೇ ಹೇಳ್ತಾವ್ನಿ, ಬೆಳೆಸು ಅಂದ್ರೆ ನೀವ್ ಬಂದು ಹೂ ಕಿತ್ಕೊಂಡ್ಬಿಟ್ರೆ, ನೀವ್ ಬಂದು ಹಣ್ಣು ಕಿತ್ಕೊಂಡ್ಬಿಟ್ರೆ ನಾನು ಒಳ್ಳೆ ಬುದ್ಧಿ ಕಲ್ತಿದ್ಯಾ ಬಿಡು. ಕಮಲಕ್ಕ ಅಷ್ಟಿಲ್ ದೇವನಿಗೆ ಡೌಟೇಸ ಅಂತ ಕರೀತಾರ, ಡೌಟೇಸ ಚಂದ್ರಣ್ಣ ಈಗ ನೀನ್ ಬಂದಿದ್ದು ನಮ್ಗೆಲ್ಲ ಖುಷಿಯೇ ಆಯ್ತಾ, ಇಂತ ಒಬ್ಬ ಹಾಡುಗಾರ ನಮ್ಮ ಊರಲ್ಲಿ ಇರ್ಲೇಬೇಕು. ಈಗ ಅರಣ್ಯ ಇಲಾಖೆಯವರು ವಸಿ ಏನೋ ವ್ಯವಸ್ಥೆ ಮಾಡ್ತಾರೆ, ಈಗ ರಾಜಣ್ಣನ ಜೊತೆ ಹೋಗಿ ಒಂದಲ್ಲ ಗಿಡ ಮರನು ತಂದು ಹಾಕ್ಬಿಡು, ಆವಾಗ ನೀನು ಸರಿಯಾಗಿ ವನಮಹೋತ್ಸವ ಮಾಡ್ದಂಗ ಆಯ್ತದೆ. ಇಲ್ಲಪ್ಪ ನಾನು ಒಂದು ಈಗ ಡಿಸೈಡ್ ಮಾಡ್ಕೊಂಬಿಟ್ಟಿದ್ನು, ಈಗ ನೆಟ್ಟಿರೋ ಗಿಡಗಳನ್ನ ನಾವು ಕಾಪಾಡ್ಕೊಳಮ್ಮ, ಚೆನ್ನಾಗಿ ಬೆಳೆಸಮ್ಮ. ವನ ಮಹೋತ್ಸವ ಅಂತ ಏನು ಹೇಳ್ದಲ್ಲಪ್ಪ ಈಗ ಅದ, ಅದನ್ನ ನಾವು ಮುಂದುವರ್ಸ ಅಲ್ಲಿಯೇ ಮಾಡಮ್ಮ. ನೀ ಗಿಡ ನೆಟ್ಟಿರೋ ಕಡೆ ಅಲ್ಲಿಗೆ ಈಗ ಹೇಳಲ್ಲಕ್ಕವ್ವ, ಈಗ ನಮ್ಮ ಸುಬ್ಬಣ್ಣ ಹೇಳಿಲ್ವಾ ಅರಣ್ಯ ಇಲಾಖೆಯವರು ಅವರು ಇವ್ರ ಹತ್ರ ಎಲ್ಲ ಇಸ್ಕೊಂಬಂದು ಇನ್ನೊಂದಷ್ಟು ಗಿಡ ಹಾಕೋದು, ಬರೀ ಅದೇ ದಿನ ನೆಡಬೇಕಾ? ನೆಡಮು ಬಿಡು, ನಾಳೆ ನೆಡಮು, ನಾಳಿದ್ ನೆಡಮು, ಇನ್ನು ನೆಡ್ಬೋದು. ಅದಕ್ಕೆ ಚಂದಾಗಿ ಬೆಳೆಸ್ಬಿಟ್ಟು ಅಲ್ಲೇ ಕುಂತ್ಕೊಂಡು ಪದ ಹೇಳ್ಕೊಂಡು ಇಡೀ ರಾತ್ರಿ ಒಳ್ಳೆ ಊಟ ಮಾಡ್ಕೊಂಡು ಚೆನ್ನಾಗಿ ಇರೋ ಬಿಡಪ್ಪ. ಅಲ್ಲಾಂದ್ರೆ ಇಡೀ ರಾತ್ರಿ ಹಾಡು ಹೇಳ್ತೀಯಾ? ಯಾರು ಆಮೇಲೆ ಎದ್ರಕೋಬಿಟ್ಟಾರ? ನೀವು ಚೆನ್ನಾಗಿ ಹೇಳದೆ, ನೀ ಬಂದ ಏನಾರು ಕಿತ್ ಕಿತ್ಕೊಂಡು ಹೊಡದ್ರೆ ಅಂತ ಅವನು ರಾತ್ರಿ ಬೆಳಗ್ಗೆ ಕಿತ್ಕೋತೀನಿ. ಕಮಲಕ್ಕ ಹೇಳಿದ್ದೇನ್ ಹೇಳು, ಇಡೀ ರಾತ್ರಿ ಊಟ ಮಾಡ್ಕೊಂಡು ಅಂತ ಹೇಳಿದ್ದ ಅವನು. ಆಯ್ತು ಒಂದ್ ಕಡೆ ಬೇಯ್ತಾ ಇರ್ತದೆ ಅನ್ನ ಹೆಸರು ಉಣ್ಕಾತಾಗ ಇಡೀ ರಾತ್ರಿ ಬೇಯಿಸಿಯಾ? ಬೇಯಿಸಂ ಬಿಡು, ನಮ್ಮ ಇವನಿಲ್ವಾ ಚೆನ್ನಾಗಿ ಅಡಿಗೆ ಮಾಡೋದಿಲ್ವಾ ನಮ್ಮ ಸಿದ್ದಣ್ಣನ ಮಗ, ಪೇಟೆಗೆ ಹೋಗ್ಬಿಟ್ಟು ಅದ್ ಯಾವ್ದೋ ಹೋಟ್ಲಲ್ಲಿ ಕೆಲಸ ಮಾಡ್ದನಂತೆ ರಾಜ ಅಂತ, ಮಾಡ್ತಾನ್ ಬಿಡು. ನಿನ್ಗೇನೋ ಕೆಲ್ಸ ಇಲ್ಲ, ರಾತ್ರಿ ಎಲ್ಲ ಕಾಯ್ಕೊಂಡು ಕೂತಿರ್ತೀಯ ಕಣ್ಗೆ ಎಣ್ಣೆ ಬಿಟ್ಕೊಂಡು ಅಂದ್ರೆ ಅವನೇನಕ್ ರಾತ್ರಿ ಎಲ್ಲ ಅಡಿಗೆ ಬೇಯಿಸನು? ನಾನು ಪದ ಕೇಳಕ್ ನಿಮ್ಗೆ ಇಷ್ಟ, ನಾನ್ ಗಿಡ ನೆಡೋದ್ ನಿಮ್ಗೆ ಇಷ್ಟ, ಬಂದಿರಿ ಒಂದಷ್ಟು ಹೊತ್ತು ಅಂತಂದ್ರೆ ಯಾಕೆ ಹಿಂಗ ಆಡದ್ರಿ? ನಾವು ಬತ್ತೀವಿ ಕೇಳಕ್ಕೆ, ಆದ್ರೆ ರಾತ್ರಿ ಎಲ್ಲ ಬಂದು ಕೂತ್ಕೊಳಕ್ ನಮ್ ಕೈಲಿ ಆಗಕ್ಕಿಲ್ಲ, ನಮ್ಗೇನ್ ಮನೇಲಿ ಕ್ಯಾಮೆ ಇಲ್ವಾ? ಕಮಲಕ್ಕ ಸಿಟಿ ಒಳಗ್ಬಿಟ್ಟಾಳೆ. ಹಂಗಲ್ಲ ಹಂಗಲ್ಲ ಚಂದ್ರಣ್ಣ, ಧಾರಾವಾಹಿ ನೋಡ್ಬೇಕು, ಹೆಂಗ್ ಮಾಡ್ಬೇಕು ಹಂಗಂಗೆ ಮಾಡ್ಬೇಕು. ಈಗ ಕಮಲಕ್ಕ ಇವನ ಹತ್ರ ಹಿಂಗೆ ಮಾತಾಡ್ತಾ ಕೂತ್ರ ಆಯ್ಕಿಲ್ಲ, ಅದೇನು ಸಿ ಮಾಡಿದ್ಯಾ? ಈಗ ನಾನು ಊಟಕ್ಕೆ ಇಕ್ತೀನಿ, ಇವನೇನೋ ಆಡ್ಕೋತಾವ್ನೆ, ಯಾವಾಗ ಬಂದ್ರು ಅದೇಯಾ ಅಂತ, ಅದೇನು ಊಟಕ್ಕೆ ಬರ್ತಾನೋ ಇಲ್ವ ಕೇಳ. ನಿಮ್ ಮುದ್ದೆ ಇಕ್ಕೋ ಹೆಂಗ್ ತಿರುಗದೆ ಅಂತ ಕೇಳ್ತಾನೆ, ಬಾ ಹಿಂಗೆ ಗಡಿಯಾರ ತಿರುಗ್ತದಲ್ಲ ಹಂಗ್ ತಿರುಗದೆ ಅಂತನ್ನು, ಹಂಗ್ ತಿರುಗಿಸ್ಬಾರ್ದು ನೀನು, ಹಿಂಗ್ ತಿರುಗಿಸ್ಬೇಕಿತ್ತು ಅಂತ ಅನ್ಬೇಕು. ನಮ್ ಕಮಲಕ್ಕ ಕಾಫಿನೋ ಟೀನೋ ಮಾಡ್ತೀನಿ ಅನ್ಕೊಂಡು ಹೋಗಿದ್ದ, ತಂದು ಕೊಟ್ಲ? ಅಯ್ಯಪ್ಪ ಕೇಳ್ದಲ್ಲ, ಇಷ್ಟೊತ್ತು ಈ ಕುಡಿದು ಬಾಯಿನಲ್ಲೇ ಅಲ್ವಾ ಇಷ್ಟೆಲ್ಲ ಮಾತಾಡ್ತಾ. ನೀ ಇನ್ನೊಂದು ವಿಷಯ ನೆನ್ಪ್ ಮಾಡ್ಕೊಳ್ಳಿಲ್ಲ, ನೀನು ಟೀ ಮಾಡ್ತೀನಿ ಅಂತ ಹೇಳ್ತಾನೆ ಇದೆ. ಕಾಪಿನ ಟೀನ ಮಾಡ್ಕೊಂಬೋ ಹೋಗುವ ಅಂತಂದ, ಸೇರ್ಸಿ ಸೇರ್ಸಿ ಹೇಳ್ತಾನೆ ಕಾಪಿನೂ ಸೇರ್ಸಿ. ನಾನು ಕೊಟ್ಟಾಗಿದ್ ಕಾಫಿನೋ ಟೀನೋ ಅಂದಾಗ್ಲೇ ನಾನು ತಿಳ್ಕೋಬೇಕಾಗಿತ್ತು. ಇರ್ಲಿ ಬಿಡು ಕಮ್ಲವ್ವ, ಇನ್ನೊಂದ್ ತೊಟ್ಟು ಕಾಫಿಯ ಹೆಂಗಿದ್ರು ಕಾಯಿಸಿದಯಲ್ಲವ, ಇನ್ನೊಸಿ ಹೊಲ ಮೇಲೆ ಇಟ್ಕೊಂಡು ಇನ್ನೊಸಿ ಬೆಚ್ಚಗ್ ಮಾಡ್ಕೊಂಡು ತಂದ್ಕೊಡು, ಇನ್ನೊಂದ್ ಪದವ ಹಂಗೆ ಬಿಡ್ತೀನಿ. ಬಿಡುವಂತೆ ಫಸ್ಟ್ ಉಂಡ್ಬಿಡು, ಆಮೇಲಿಂದ ಕಾಫಿ ಕುಡ್ಕೊಂಡು ಬಂದ ಆಡೇಳುವಂತೆ. ಆಗ್ಲಿ ಹೋಗವ್ವ ತಗೊಂಬೋಗು. ಕಮ್ಲಕ್ಕ ಡೌಟೇಸ ಬಂದವನೇ ಕೊಟ್ಬಿಡು. ಹೋಗ್ಲಿ ಆಯ್ತು, ನಡೀರಿ ಎಲ್ಲ ಕೈ ತೊಳ್ಕೊಳ್ಳಿ. ಹಾ ನಡಿಯವ್ವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ 11 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಬಗ್ಗೆ ನಾವೆಲ್ಲರೂ ಸಹಿತ ಸಾಕಷ್ಟು ಸವಿವರವಾಗಿ ಮಾತನಾಡ್ತಾ ಇರ್ತೀವಿ. ಸಾವಯವ ಕೃಷಿಯಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಕೃಷಿಯಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೇಸಾಯದ ಖರ್ಚು ಹೆಚ್ಚಾಗಿಬಿಟ್ಟಿದೆ, ನಮ್ಮ ಉತ್ಪಾದಕತೆ ಏನಾಗಿದೆ ನಿಂತು ನೀರಾಗಿದೆ, ಹಾಗೆ ಆದಾಯ ಏನಾಗಿದೆ ನಮಗೆ ಕಡಿಮೆ ಆಗ್ತಾ ಬರ್ತಿದೆ. ಹಾಗಾಗಿ ನಾವು ಯಾವ ದಿಕ್ಕಿನಲ್ಲಿ ಮುಂದೆ ಹೋಗಬೇಕು ಅಂತಂತಂದರೆ, ನಮ್ಮ ಬೇಸಾಯದ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು, ನಮ್ಮ ಕೃಷಿಯಲ್ಲಿ ಒಳಸುರುವಿಗಳನ್ನು ಕಡಿಮೆ ಮಾಡ್ಕೋಬೇಕು, ಹಾಗೆಯೇ ಲಾಭವನ್ನು ಹೆಚ್ಚು ಮಾಡ್ಕೋಬೇಕು. ಜುಲೈ 12 ಮಂಗಳವಾರ ಗೋ ಸಂರಕ್ಷಣೆಗೆ ಯೋಜನೆಗಳು ಹಾಗೂ ಗೋಹತ್ಯಾ ನಿಷೇಧ ಕಾಯ್ದೆ, ಈ ಕುರಿತು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಪಶು ಸಂಗೋಪನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ವೈಡಿ ರಾಜಣ್ಣ ಅವರೊಂದಿಗೆ ಮಾತುಕತೆ. ಈಗ ರೈತರ ಪಾಲಿಗೆ ಕಾಮದೇನು ಅಂತ ಹೇಳಿದ್ವಿ, ಅದು ಹೇಗೆ ಅಂತ ಏನಾದರೂ ನಾವು ಒಂದು ಕ್ಷಣ ಯೋಚನೆ ಮಾಡೋದಾದರೆ ಸ್ವಲ್ಪ ಹಿನ್ನೆಲೆಯನ್ನು ಕೊಡಬೇಕಾಗುತ್ತೆ. ಗೋವಿನ ಹಾಲು ಅಮೃತಕ್ಕೆ ಸಮಾನ ಅಂತೀವಿ. ಇದು ಕೇವಲ ಭಾವಾವೇಶದ ಮಾತಲ್ಲ. ಹಸುವಿನ ಹಾಲಿನಲ್ಲಿ ಕಬ್ಬಿಣಾಂಶದ ಕೊರತೆಯನ್ನು ಬಿಟ್ಟು ಉಳಿದೆಲ್ಲ ಪೌಷ್ಟಿಕಾಂಶದ ಅಂಶಗಳಿದ್ದಾವೆ. ಹಾಲು ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತಿಗೂ ಕೂಡ ಹುಟ್ಟಿದ ಮಗುವಿನಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ವೃದ್ಧರವರೆಗೂ ಕೂಡ ಅವರ ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಇವತ್ತು ಸಿಗಬಹುದಂಥ ಒಂದು ಭಾಳ ಕಡಿಮೆ ಖರ್ಚಿನಲ್ಲಿ ಸಿಗಬಹುದಂಥ ಅದ್ಭುತ ಆಹಾರ ಈ ಹಾಲು. ಜುಲೈ 13 ಬುಧವಾರ ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಜುಲೈ 14 ಗುರುವಾರ. ನಾವು ತೋಟ ಫಸ್ಟ್ ಶುರು ಮಾಡಿದಾಗ, ಮೊದಲನೇ ಬಾರಿಗೆ ಶುರು ಮಾಡಿದಾಗ ಅಲ್ಲಿ ತೆಂಗಿನ ಮರಗಳಿದ್ವು. ಅಂದ್ರೆ ಕ್ಷೀರತೆ ಜಾಸ್ತಿ ಇದ್ದಿದ್ರಿಂದ ತೆಂಗಿನ ಮರಗಳೆಲ್ಲ ಸಾಕಷ್ಟು ಆರೋಗ್ಯವಾಗಿರಲಿಲ್ಲ. ಮೊದಲನೇ ಬಾರಿಗೆ ತೆಂಗಿನ ಮರಗಳನ್ನ ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡಿದ್ವು. ಈಗ ಇವತ್ತಿನ ದಿನ ತೆಂಗಿನ ಆದಾಯ ನನಗೆ ಪ್ರಮುಖವಾದ ಆದಾಯ. ಅದರ ಜೊತೆಗೆ ಅಡಿಕೆ ಇದೆ, 2 ಎಕರೆ ರೇಷ್ಮೆ ಇದೆ, ಅಡಿಕೆ ಮರಗಳಿಗೆ ಕಾಳುಮೆಣಸು ಹಾಕಿದ್ದೀವಿ, ಬಟರ್ಫ್ರೂಟ್ ಗಿಡ ಇದೆ, ಸಪೋಟ ಇದೆ, ಅದರ ಜೊತೆಗೆ ನಾವು ಸ್ವಲ್ಪ ನಿಂಬೆ ಮತ್ತು ಬಾಳೆ ಬೆಳಿತೀವಿ. ಹೀಗೆ ಸಾಕಷ್ಟು ಬೇರೆ ಬೇರೆ ಸಮಗ್ರ ಕೃಷಿ ಮಾಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಹೈನುಗಾರಿಕೆ ಮಾಡ್ಕೊಂಡಿದ್ವಿ. ಅದು ಯಥೇಚ್ಛವಾಗಿ ಬರೀ ಜೀವಾಮೃತ ಮತ್ತು ನಾವು ವೇಸ್ಟ್ ಡಿಕಂಪೋಸರ್ ಮಾಡೋದಕ್ಕೆ ಏನು ಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಕಮರ್ಷಿಯಲ್ ಹೈನುಗಾರಿಕೆ ಅಲ್ಲ ಅದು. ಜುಲೈ 15 ಶುಕ್ರವಾರ ಲಾಭದಾಯಕ